ಬ್ರಹ್ಮಚೈತನ್ಯ ಗುರು ಬ್ರಹ್ಮಾನಂದ ಗುರುವೇ, ನಿನ್ನಯ ಪಾದವನು ನಂಬಿ ಬಂದಿರುವೆ ಬ್ರಹ್ಮ ಚೈತನ್ಯ ಗುರು. ಪ್ರಾತ ಕಾಲದಿ ನಿಂದು ಕಕ್ಕಡಾರತಿ ಪಿಡಿದು ನಿನಗೆ ಆರತಿ ಮಾಡಿ ಪ್ರಾರ್ಥಿಸುತ್ತಿರುವರು. ಪ್ರಾತ ಕಾಲದಿ ನಿಂದು ಕಕ್ಕಡಾರತಿ ಪಿಡಿದು ನಿನಗೆ ಆರತಿ ಮಾಡಿ ಪ್ರಾರ್ಥಿಸುತ್ತಿರುವರು. ಹಾಡುತ್ತ ಪಾಡುತ್ತ ಬೇಡುತ್ತಲಿರುವರು, ಹಾಡುತ್ತ ಪಾಡುತ್ತ ಬೇಡುತ್ತಲಿರುವರು. ನಮ್ಮಯ ಸೇವೆಯ ಸ್ವೀಕರಿಸೋ ಗುರುವೇ, ನಮ್ಮಯ ಸೇವೆಯ ಸ್ವೀಕರಿಸೋ ಗುರುವೇ. ಬ್ರಹ್ಮ ಚೈತನ್ಯ ಗುರು ಬ್ರಹ್ಮಾನಂದ ಗುರುವೇ, ಬ್ರಹ್ಮ ಚೈತನ್ಯ ಗುರು. ತಾಯಿಯ ಇಚ್ಛೆಯಂತೆ ಕಾಶಿ ಯಾತ್ರೆ ಮಾಡಿದಿದೆ, ತಾಯ ಮನದಾಸೆಯಂತೆ ಕಾಶಿಯಲ್ಲೇ ಮುಕ್ತಿ ಕೊಟ್ಟೆ. ತಾಯಿಯ ಇಚ್ಛೆಯಂತೆ ಕಾಶಿ ಯಾತ್ರೆ ಮಾಡಿದಿದೆ, ತಾಯ ಮನದಾಸೆಯಂತೆ ಕಾಶಿಯಲ್ಲೇ ಮುಕ್ತಿ ಕೊಟ್ಟೆ. ತಾಯ ಪ್ರೇಮದಾನಂದ ಎಷ್ಟು ವರ್ಣಿಸಿರುವೆ, ತಾಯ ಪ್ರೇಮದಾನಂದ ಎಷ್ಟು ವರ್ಣಿಸಿರುವೆ. ತಾಯಿಯೇ ದೈವವೆಂದು ಜಗಕ್ಕೆ ತೋರಿದೆ ಗುರುವೇ, ತಾಯಿಯೇ ದೈವವೆಂದು ಜಗಕ್ಕೆ ತೋರಿದೆ ಗುರುವೇ. ಬ್ರಹ್ಮ ಚೈತನ್ಯ ಗುರು ಬ್ರಹ್ಮಾನಂದ ಗುರುವೇ, ಬ್ರಹ್ಮ ಚೈತನ್ಯ ಗುರು. ಮಾರ್ಗಶಿರ ಮಾಸದಲ್ಲಿ ಆರಾಧನೆ ನಡೆಯುತ್ತಿರಲು, ಭಕ್ತರೆಲ್ಲರೂ ನಿನ್ನ ಭಜನೆಯನ್ನು ಮಾಡುವರು. ಮಾರ್ಗಶಿರ ಮಾಸದಲ್ಲಿ ಆರಾಧನೆ ನಡೆಯುತ್ತಿರಲು, ಭಕ್ತರೆಲ್ಲರೂ ನಿನ್ನ ಭಜನೆಯನ್ನು ಮಾಡುವರು. ಎಲ್ಲ ಭಕ್ತಾದಿಗಳು ನಿನ್ನ ಬೋಧನೆಯಿಂದ, ಎಲ್ಲ ಭಕ್ತಾದಿಗಳು ನಿನ್ನ ಬೋಧನೆಯಿಂದ, ಕುಕ್ಕೆ ಸ್ವಾಮಿಯಲ್ಲಿ ರಾಮನಾಮದ ಮಹಿಮೆ ಕಂಡು ಧನ್ಯರಾದರು. ರಾಮನಾಮದ ಮಹಿಮೆ ಕಂಡು ಧನ್ಯರಾದರು. ಬ್ರಹ್ಮ ಚೈತನ್ಯ ಗುರು ಬ್ರಹ್ಮಾನಂದ ಗುರುವೇ, ನಿನ್ನಯ ಪದವನ್ನು ನಂಬಿ ಬಂದಿರುವೆ, ನಿನ್ನಯ ಪಾದವನ್ನು ನಂಬಿ ಬಂದಿರುವೆ. ಬ್ರಹ್ಮ ಚೈತನ್ಯ ಗುರು ಬ್ರಹ್ಮಾನಂದ ಗುರುವೇ.